ಒಂದು ಅನುಭವವನ್ನು ಪಡ್ಕೊಂಡಿದ್ದೀರಿ. ಇಂಥ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಯಾಕೆ ಕುತೂಹಲ ಇತ್ತು ಮತ್ತು ಅದನ್ನು ಯಾಕೆ ಮಾಡಿದಿರಿ, ಏನು ವಿಶೇಷ? ಮೊದಲಿಂದಾಗಿ ಹೇಳಬೇಕು ಅಂದರೆ ನನ್ನ ಕೃಷಿಯಲ್ಲಿ ಮೊದಲಿಂದನೂ ತುಂಬ ಆಸಕ್ತಿ ಇತ್ತು. ಹೂವಿನ ಗಿಡ ಎಲ್ಲ ಬೆಳೆಸ್ತಾ ಇದ್ದೆ ಮನೆ ಮುಂದೆ ಎಲ್ಲಾನು. ಆ ತರ ನಂಗೆ ಎಲ್ಲೇ ಹೋದ್ರು, ಯಾವುದೇ ಊರಿಗೆ ಹೋದ್ರು, ಆ ಮಾರ್ಕೆಟ್ ಅಲ್ಲಿ ಯಾವ ಹಣ್ಣು ಸಿಗತ್ತೆ, ಯಾವ ತರಕಾರಿ ಸಿಗತ್ತೆ, ಯಾವ ಹೂ ಸಿಗತ್ತೆ ಅನ್ನೋ ನೋಡೋ ಒಂದು ಕುತೂಹಲ ತುಂಬಾ ಇತ್ತು. ನಾನು ಬೆಂಗಳೂರಿಗೆಲ್ಲ ಹೋದಾಗ, ಯಾವಾಗೂ KR ಪೇಟೆಗೆ ಹೋದಾಗ ವಿದೇಶಿ ಹಣ್ಣುಗಳು ಯಾವ್ಯಾವ್ದು ಸಿಗತ್ತೆ ಅಲ್ಲಿ ಅಂತ ನೋಡ್ಕೊಂಡು ನಾನು ತರ್ತಿದ್ದೆ. ನನಗೆ ಆ ಒಂದು ಆಸಕ್ತಿ, ಇದನ್ನ ನಾವು ಬೆಳೆದ್ರೆ ಏನಾಗ್ಬೋದು ಅನ್ನೋ ಮಟ್ಟಕ್ಕೆ ನನಗೆ ತಕೊಂಡು ಹೋಯ್ತು. ಅಂದ್ರೆ ನಮ್ಮ ಕಡೆ ನಮ್ಮ ವಾತಾವರಣಕ್ಕೆ ಯಾವ್ದು ಬರುತ್ತೆ, ಟ್ರಾಪಿಕಲ್ ಯಾವ್ದ್ಯಾವ್ದು ಫ್ರೂಟ್ಸ್ ಅನ್ನ ನಾವು ಬೆಳಿಬಹುದು ಅನ್ನೋ ನಾನು ಹುಡುಕ್ತಾ ಹೋದಾಗ ನಂಗೆ ತುಂಬಾ ಜನ ರೈತರು ಸಿಕ್ಕರು, ಇದರಲ್ಲಿ ಆಸಕ್ತಿ ಇದ್ದವರು, ಆಮೇಲೆ ಇದನ್ನ ತುಂಬಾ ಬೆಳೀತಾ ಇದ್ದವರು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಈ ವಿದೇಶಿ ಹಣ್ಣುಗಳ ಮತ್ತು ತರಕಾರಿಗಳ ಬಗ್ಗೆ ನಾನು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಬೆಳಿಲಿಕ್ಕೆ ಶುರು ಮಾಡಿದ್ದೇನೆ. ಇಲ್ಲಿ ಬೆಳಿಬಹುದು, ಇಂಥ ವರ್ಣಕ್ಕೆ ಇಂಥ ವಾತಾವರಣಕ್ಕೆ ಇದು ಸೂಕ್ತ ಆಗತ್ತೆ, ಇಷ್ಟಿಷ್ಟು ಅಂತರ ಇಡಬೇಕು, ಒಂದು ಮೂಲಭೂತವಾಗಿ ಅಂತ ಎಲ್ಲ ತಂತ್ರಗಳ ಬಗ್ಗೆ, ಬೇಸಾಯ ಕ್ರಮಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಎಲ್ಲಿ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ರಿ? ನಾನು ಈ ಹಣ್ಣುಗಳನ್ನು ಬೆಳೆಯೋ ತುಂಬಾ ರೈತರ ತೋಟಗಳಿಗೆ ಹೋಗಿ ಬಂದಿದ್ದೇನೆ. ಅಂದ್ರೆ ಕುರಿಯಾಜೆ ಕೃಷ್ಣ ಭಟ್ ಅಂತ ಅವರು ಸುಳ್ಯದವರು, ತುಂಬಾ ಇದರಲ್ಲೊಂದು ಸುಮಾರು ಒಂದು 500 ರಿಂದ 1,000 ಇರಬೇಕು ಅವ್ರ ಹತ್ರ ವಿದೇಶಿ ಹಣ್ಣುಗಳೇ, ಅಷ್ಟು ವೆರೈಟಿ ವಿದೇಶಿ ಹಣ್ಣುಗಳನ್ನ ಅವ್ರು ಬೆಳೆದಿದ್ದಾರೆ. ಅಲ್ಲೆಲ್ಲ ಹೋಗಿ ನಾನು ಅವ್ರ ಹತ್ರ ಎಲ್ಲ ಮಾಹಿತಿ ಎಲ್ಲ ಸಂಗ್ರಹ ಮಾಡಿಕೊಂಡು, ಇದು ರುಚಿ ಇರತ್ತಾ, ಈ ಹಣ್ಣ ನಾವು ಬೆಳಿಬಹುದಾ, ಇದಕ್ಕೆ ಮಾರ್ಕೆಟಿಂಗ್ ಹೆಂಗಿದೆ, ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಬೆಳೆದ್ರೆ ನಾವು ಅದು ವೇಸ್ಟ್ ಆಗಬಾರ್ದು, ರೈತರಿಗೆ ಯಾಕೆ ನಾನು ಬೆಳೆದೆ ಅಂತ ಆಗ್ಬಾರ್ದು ಅಂತದೆಲ್ಲನ್ನೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಈ ಹಣ್ಣುಗಳು ಇಲ್ಲಿ ಅಡ್ಡಿಲ್ಲ, ನಮ್ಗೆ ರುಚಿ ಆಗತ್ತೆ, ತಿನ್ಲಿಕ್ಕೂ ರುಚಿ ಆಗತ್ತೆ, ಆಮೇಲೆ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆನು ಇದೆ ಅಂತ ಆದಾಗ ಆ ಹಣ್ಣುಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇನೆ. ಈಗ ಇಲ್ಲಿ ನಮ್ಮ ವಾತಾವರಣ ನೋಡ್ಕೊಂಡಾಗ ಒಂದು ಕರಾವಳಿ, ಇನ್ನೊಂದು ಮಲೆನಾಡು, ಎರಡನ್ನು ಕೂಡ ನೋಡ್ತಾ ಇರ್ತೀವಿ. ಈ ಬೆಳೆ ಎಲ್ಲ ಕಡೆ ಸೂಕ್ತ ಆಗುತ್ತೋ, ಇಂತಲ್ಲೇ ಬೆಳಿಬೇಕು ಅಂತ ಅನ್ನೋದು ಇರುತ್ತೋ ಹೇಗೆ? ಒಂದೊಂದು ಬೆಳೆಗೆ ಒಂದೊಂದು ವಾತಾವರಣ ಖಂಡಿತ ಬೇಕೇ ಬೇಕು. ಆದ್ರೆ ನಾನು ಮೇನ್ ಆಗಿ ನೋಡಿರೋದು, ಮಳೆ ಹೆಚ್ಚಾದ್ರೂ ಆ ಗಿಡಕ್ಕೆ ಏನು ಹಾನಿ ಆಗ್ಬಾರ್ದು, ಮತ್ತೆ ನಮ್ ಕಡೆ ಎಲ್ಲ ಸ್ವಲ್ಪ ತಂಪು ವಾತಾವರಣನೇ ಇರುತ್ತೆ, ಒಮ್ಮೊಮ್ಮೆ ಬಿಸಿಲು ಬಿದ್ದಾಗ ತುಂಬಾ ಬಿಸಿಲು ಇರುತ್ತೆ. ಅಂದ್ರೆ ಟ್ರಾಪಿಕಲ್ ವೆರೈಟಿ ಈ ಕಡೆ ಬರೋ ಈ ಹವಾಮಾನಕ್ಕೆ ಯಾವುದು ಹೊಂದಿಕೆ ಆಗತ್ತೆ, ಅವರೆಲ್ಲ ಬೆಳೆದು ಅದರನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಅಂದ್ರೆ ಅವರಿಗೆಲ್ಲ ಅನುಭವ ಇದ್ದವ್ರ ಹತ್ರ ನಾನು ಹಣ್ಣಿನ ಬಗ್ಗೆ ಹೆಚ್ಚು ಇದ್ ಮಾಡಿಕೊಂಡು ಆ ಹಣ್ಣನ್ನ ರೈತರು ಹೆಚ್ಚಾಗಿ ಬೆಳಿಲಿ ಅಂತ ನಾನು ಈಗ ಒಂದು ಸಸ್ಯ ಅಂದ್ರೆ ನರ್ಸರಿನೂ ಸ್ಟಾರ್ಟ್ ಮಾಡಿದ್ದೇನೆ. ಆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಸುಮಾರು ಒಂದು 200 ರಿಂದ 300 ತರದ ಹಣ್ಣಿನ ಗಿಡಗಳು ನಮ್ಮಲ್ಲೇ ಲಭ್ಯವಿದೆ. ಈಗ ಒಂದಿಷ್ಟು ಹೆಸರಿಸಬಹುದಾದಂತ ಮತ್ತು ಇಲ್ಲಿ ಸೂಕ್ತವಾಗಬಹುದಾದಂತಹ ಕೆಲವೊಂದಿಷ್ಟು ತಳಿಗಳನ್ನ ಅಥವಾ ಬೇರೆ ಬೇರೆ ಬೆಳೆಗಳನ್ನ ಹೇಳ್ತೀರಾ? ಹಾ, ಖಂಡಿತ. ರಂಬೂಟಾನ್ ಅಂತ, ಅದು ತುಂಬಾ ತಿನ್ಲಿಕ್ಕೂ ತುಂಬಾ ಚೆನ್ನಾಗತ್ತೆ, ಮತ್ತೆ ಅದಕ್ಕೆ ಯಾವುದೇ ಆರೈಕೆಗಳು, ಹೆಚ್ಚು ಆರೈಕೆಗೆ ಏನ್ ಬೇಡ. ಸ್ವಲ್ಪ ತಂಪು ವಾತಾವರಣ ಅಂದ್ರೆ ಗಿಡಗಳ ಮಧ್ಯ ಅಲ್ಲಾದ್ರೂ ಬರುತ್ತೆ, ಅದು ನೀವು ತೋಟದ ಮಧ್ಯೆ ಹಾಕೋಬಹುದು. ಆಮೇಲೆ ಮತ್ತೊಂದು ಮ್ಯಾಂಗೋಸ್ಟೀನ್ ಅಂತ, ಮ್ಯಾಂಗೋಸ್ಟೀನು ಫುಲ್ ನೀವು ಅಡಿಕೆ ಮತ್ತೆ ತೆಂಗಿನ ತೋಟ, ಬಾಳೆ ತೋಟಗಳ ಮಧ್ಯ ನೀವು ಹಾಕೊಳ್ಬಹುದು. ಅದಕ್ಕೂ ರೋಗಗಳು ಕಡಿಮೆ, ಮತ್ತೆ ನೀವು ಹಣ್ಣನ್ನ ಒಂದು 15 ದಿವಸ ಆದ್ರೂ ಹಣ್ಣು ಕೊಯ್ದನ್ನು ನೀವು ಅಂದ್ರೆ ಬೇರೆ ಕಡೆ ಅದ್ ಮಾರುಕಟ್ಟೆಗೆ ತಗೊಂಡು ಹೋಗುವಲ್ಲಿವರೆಗೆ ಅದ್ ಹಾಳಾಗತ್ತೆ, ಆ ತರ ಎಲ್ಲ ಇಲ್ಲ, ಅದ್ 15 ದಿವಸದವರೆಗೂ ಕೆಡದೆ ಇರುತ್ತೆ. ಆಮೇಲೆ ಪುಲ್ಸಾನು, ಆಮೇಲೆ ಡೆಕ್ಪಾನ್ ಆರೆಂಜ್ ಅಂತ, ವರ್ಲ್ಡ್ ಸ್ವೀಟೆಸ್ಟ್ ಆರೆಂಜು, ಆಮೇಲೆ ರೊನೀಲಿಯಾ, ನಿಮ್ ಸೀತಾಫಲ್ ತರನೇ ರೊನೀಲಿಯಾ ಅಂತ, ಅದು ತುಂಬಾ ಸ್ವೀಟ್ ಇರುತ್ತೆ. ಸೀತಾಫಲ್ ತರ ಫುಲ್ ಬೀಜ ಇರಲ್ಲ, ಇದಕ್ಕೆ ಬೀಜ ಸ್ವಲ್ಪ ಕಡಿಮೆ ಇರುತ್ತೆ. ಅದೆಲ್ಲ ನಮ್ಮ ವಾತಾವರಣಕ್ಕೆ ಬರುತ್ತೆ, ನಮ್ಮ ವಾತಾವರಣಕ್ಕೆ ಹೊಂದಿಕೆ ಆಗತ್ತೆ. ಆಮೇಲೆ ರೆಡ್ ಪೊಮೋಲಿಯೋ ಅಂದ್ರೆ ನೀವು ಚೊಕ್ಕೋತಾ ಅಂತೀರಲ್ಲ, ಚೊಕ್ಕೋತಾದಲ್ಲಿ. ಆಮೇಲೆ ಪೇರ್ಲೆಯಲ್ಲಿ ತುಂಬಾ ವಿಧ ಪೇರ್ಲೆ ಇದೆ, ಅಂದ್ರೆ ಫಾರಿನ್ ಇನ್ ಪೇರ್ ಅಂದ್ರೆ ವಿದೇಶದ ಪೇರ್ಲೆಯನ್ನು ನಮ್ಮ ದೇಶಕ್ಕೆ ಈ ಸಲಿನೇ ತಂದು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಮಾಡಿರೋದು ಅಂದ್ರೆ ಬೀಜ ಇಲ್ಲದೆ ಇರೋ ಪೇರ್ಲೆ ಹಣ್ಣುಗಳು ಆ ತರದೆಲ್ಲ ಸುಮಾರು ನಮ್ಮ ಗಿಡ ನಮ್ಮಲ್ಲಿ ಸಿಗತ್ತೆ. ಹೇಗದನ್ನ ನೀವು ಈಗ ನರ್ಸರಿ ಮಾಡಿಕೊಂಡು ಅಭಿವೃದ್ಧಿ ಪಡಿಸೋದು ಅಂದ್ರೆ ಒಂದು ಕಸಿ ಕಟ್ಟೋದು ಒಂದು ಬೀಜದಿಂದ ತಯಾರು ಮಾಡೋದು ಹಿಂಗೆಲ್ಲ ಏನೇನು ಸಾಧ್ಯತೆಗಳು ಇದಾವೆ ಇಲ್ಲಿ ಅಂದ್ರೆ ಎಲ್ಲದೂ ಬೀಜದಿಂದ ಬರುತ್ತೆ. ಬೀಜದಿಂದ ಬರೋದು ಎಲ್ಲ ಗಿಡಕ್ಕೂ ನಾವು ಮದರ್ ಪ್ಲಾಂಟ್ಗಿರೋ ಎಲ್ಲ ವ್ಯವಸ್ಥೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ನೀವು ಕಸಿ ಕಟ್ಟಿದ್ದು ಮದರ್ ಅಂದ್ರೆ ತಾಯಿ ಗಿಡ ಹೇಗಿದೆಯೋ ಹಾಗೆ ಅದು ಕಾಯನ್ನ ಕೊಡುತ್ತೆ. ಅದಕ್ಕೆ ಹೆಚ್ಚಿನ ಮಟ್ಟಿಗೆ ನಾವು ಕಸಿ ಗಿಡನೇ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಗೆ ತಾಯಿ ಗಿಡದಿಂದ ಸಿಗೋ ಲಾಭಗಳೇ ಅಂದ್ರೆ ಹಣ್ಣಿನ ಯಾವ ತರ ಹಣ್ಣು ಬರುತ್ತೆ ಅದೇ ತರ ನಮ್ಗೆ ಇದು ಗಿಡನು ಬೇಕು ಅಂತ ನಾವು ಕಸಿ ಗಿಡನೇ ಹೆಚ್ಚು ಎಲ್ಲರಿಗೂ ಹೇಳೋದು. ಮತ್ತೆ ಕಸಿ ಗಿಡ ಬೇಗ ಕಾಯಿ ಕೊಡುತ್ತೆ. ನಿಮ್ಗೆ ಈಗ ಮ್ಯಾಂಗೋಸ್ಟೀನ್ ಅಲ್ಲವ, ನಿಮ್ ಬೀಜದ ಗಿಡ ಒಂದ್ 5-6 ವರ್ಷ, ರಂಬೂಟಾನ್ ಎಲ್ಲ 4-5 ವರ್ಷ ಬೀಜದಿಂದ ಗಿಡ ಕೊಟ್ರೆ ನೀವು ಕಸಿ ಗಿಡ ಒಂದು 2-3 ವರ್ಷಕ್ಕೆ ಕಾಯಿ ಕೊಡುತ್ತೆ. ನಾವು ಅದಕ್ಕೆ ನಾವು ಹೆಚ್ಚು ಕಸಿ ಗಿಡ ಅಂದ್ರೆ ಅದ್ರ ಕಸಿಯಲ್ಲಿ ತುಂಬಾ ವೆರೈಟಿ ಇದೆ. ನೀವು ಏರ್ ಲೇಯರಿಂಗು ಮತ್ತೆ ಬಡ್ಡಿಂಗು ಮತ್ತೆ ಗ್ರಾಫ್ಟಿಂಗು ಅಂತ ಮೂರು ತರ. ಅದ್ರಲ್ಲಿ ಯಾವ್ದೇ ಆದ್ರೂ ಅಂದ್ರೆ ಯಾವ್ಯಾವ ಗಿಡಕ್ಕೆ ಯಾವ್ದ್ಯಾವ್ದು ಮಹತ್ವ ಅಂತ ಅವರೆಲ್ಲ ತುಂಬಾ ಜನ ಅಲ್ಲಿ ದಕ್ಷಿಣ ಕನ್ನಡ ಬದಿಗೆಲ್ಲ ತುಂಬಾ ಜನ ಅದನ್ನ ಮಾಡ್ತಾರೆ. ನಾನು ಅವ್ರ ಹತ್ರಿಂದಾನೇ ತುಂಬಾ ಸೆಲೆಕ್ಟ್ ಆಗಿರೋ ಗಿಡನ್ನೆಲ್ಲ ತಕೊಂಡ್ಬಂದು ಇಲ್ಲಿ ಎಲ್ಲ ರೈತರಿಗೆ ಕೊಡ್ತೇನೆ. ಅಂತರ ಎಷ್ಟಿರ್ಬೇಕು ಮತ್ತೆ ಅವು ಎಷ್ಟು ಎತ್ತರ ಬೆಳಿತವು, ಎಷ್ಟು ವರ್ಷ ಬರ್ತವು? ಇದೆಲ್ಲ ಸಾಮಾನ್ಯವಾಗಿ ಮ್ಯಾಂಗೋಸ್ಟೀನು ರಂಬೂಟಾನೆಲ್ಲ ಅವರು ಸುಮಾರು ಒಂದು 50-60 ವರ್ಷಕ್ಕಿಂತನೂ ಹೆಚ್ಚು ಬೆಳೆಯುತ್ತೆ. ದೊಡ್ಡ ಮರ ಸುಮಾರು ಮಾವಿನ ಮರದಷ್ಟೇ ದೊಡ್ಡ ಆಗತ್ತೆ. ಬಟ್ ನೀವು ಮಧ್ಯದಲ್ಲಿ ಅದನ್ನ ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡ್ಕೊಂಡು ನಿಮ್ಗೆ ತೋಟಕ್ಕೆ ಏನಾದ್ರು ತೊಂದರೆ ಕೊಡ್ತು ಅಂದ್ರೆ ಕಟ್ ಮಾಡ್ಕೊಂಡು ನೀವು ಬೆಳೆಸಬಹುದು. ಮತ್ತೆ ಗಿಡಕ್ಕೆ ರೋಗಗಳೆಲ್ಲ ತುಂಬಾ ಕಡಿಮೆ, ರೋಗಗಳ ಬಾಧೆ ಯಾವುದು ಇರುವುದಿಲ್ಲ. ಮತ್ತೆ ನೀವು ಕೀಟನಾಶಕ ಹೊಡೆದಿದ್ದ ಹಣ್ಣು ತಿನ್ನಬಾರ್ದು ಆತರ ಏನಾದ್ರು, ಈಗ ದ್ರಾಕ್ಷಿ ಎಲ್ಲ ನಾವು ಕೀಟನಾಶಕ ಹೊಡೆದಿದ್ದು ಡೈರೆಕ್ಟ್ ತಿನ್ನೋದು ಈ ತರ ಇದಲ್ಲ. ಇದು ಹೊರಗಡೆಯಿಂದ ದಪ್ಪ ಸಿಪ್ಪೆ ಇರೋದಕ್ಕೆ ನಾವು ಒಳಗಡೆ ಏನು ಕೀಟನಾಶಕ ಎಲ್ಲ ಹೊಡಿದೆ ಏನು ಶುದ್ಧವಾಗಿರೋದು. ಸಾವಯವ ಕೃಷಿ ಇಷ್ಟ ಪಡೋರೆಲ್ಲವ್ರು ಈ ಹಣ್ಣನ್ನೆಲ್ಲ ಬೆಳೆಸ್ಕೊಳ್ಬಹುದು ಅಂತ. ಇದು ದೊಡ್ಡ ದೊಡ್ಡ ಸಿಟಿಯೊಳಗೆ ಮಾತ್ರ ಗ್ರಾಹಕರು ಇರ್ತಾರೆ, ಸಣ್ಣ ಸಣ್ಣ ಸಿಟಿಯೊಳಗೆ ಗ್ರಾಹಕರು ಇರಲ್ಲ, ಅದ್ರ ಮಹತ್ವ ಗೊತ್ತಿರಲ್ಲ ಅನ್ನೋಂಥದ್ದು ಇದೆ, ಅದ್ರ ಬಗ್ಗೆ. ನಮ್ಮೂರಲ್ಲೂ ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ ಈಗ ಒಂದ್ 2 ವರ್ಷದ ಹಿಂದೆ. ನಾನೀಗ ಒಂದ್ 2 ವರ್ಷದಿಂದ ಈ ಕಡೆನೆ ಇದ್ರ ಬಗ್ಗೆ ಹೆಚ್ಚು ವಿಚಾರಗಳನ್ನ ಮಾಡ್ತಾ ಎಲ್ಲಾ ಕಡೆ ತಿರುಗಾಡಿದ್ದಕ್ಕೆ ನನಗೆ ಸ್ವಲ್ಪ ಗೊತ್ತಾಗಿದೆ. ನಾನಂದ್ರೆ ಗೊತ್ತಾಗ್ಲಿ ಅಂತ ಈಗ ಒಂದು 3-4 ತಿಂಗಳಾಯ್ತು ನಾನು ರಂಬೂಟಾನ್ ಎಲ್ಲ ತಂದು ಇಲ್ಲಿ ಜನಕ್ಕೆ ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಜನರು ತಕೊಳ್ಳಿ, ಅದ್ರ ಬಗ್ಗೆ ಅನುಭವ ಆಗ್ಲಿ, ಅವರು ಬೆಳಿಲಿಕ್ಕೆ ಮುಂದೆ ಬರ್ಲಿ ಅಂತ ನಾನು ರಂಬೂಟಾನ್ ಎಲ್ಲ ಸೇಲ್ ಮಾಡ್ತಾ ಇದ್ದೇನೆ. ಅಂದ್ರೆ ಅಲ್ಲಿಂದ ತಕೋ ತರಿಸಿ ಇಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ಅಂದ್ರೆ ಮಾರುಕಟ್ಟೆ ಒದಗಿಸ್ಕೊಡೋಣ, ಇಲ್ಲಿ ರೈತರಿಗೆ ಬೆಳೆದ್ರೆ ಆಮೇಲೆ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲದೆ ಇರತ್ತೆ ಅಂತ ನಾನು ಅದನ್ನ ತರಿಸಿ ಇಲ್ಲಿ ಈಗ ಮಾರುಕಟ್ಟೆ ಒದಗಿಸ್ತಾ ಇದ್ದೇನೆ. ಈಗ ಇಂತ ಒಂದು ಸಸ್ಯಗಳನ್ನ ನಾವು 1 ಎಕರೆಗೆ ಇಷ್ಟ ಹಾಕ್ಬೇಕು, ಇಷ್ಟು ಗಿಡದ ಮಧ್ಯೆ ಅಡಿಕೆ ಇರುತ್ತೆ 9-9 ಅಂತರದಲ್ಲಿ ಹಾಕಿರ್ತೀವಿ, ಇಲ್ಲಿ ಯಾವ ರೀತಿ ಅಳವಡಿಸ್ಕೊಂಡ್ರೆ ಒಳ್ಳೇದು? ಅಡಿಕೆ ಮತ್ತೆ ತೆಂಗಿನ ತೋಟದ ಸೈಡ್ ನಿಮ್ಗೆ ಜಾಗ ಖಾಲಿ ಇರುತ್ತೆ. ಯಾವಾಗೂ ಸೈಡ್ ಬದಿ ಅಂತ ಹೇಳ್ತೇವ, ಬದಿಗೆಲ್ಲ ಹಾಕಿದ್ರು ಮ್ಯಾಂಗೋಸ್ಟೀನು ಮತ್ತೆ ರಂಬೂಟಾನ್ ಎಲ್ಲ ಬರುತ್ತೆ. ಅದಕ್ಕಿಂತದೇ ಜಾಗ ಅಂತ ಮಿನಿಮಮ್ 10-15 ಫೂಟ್ ಮಧ್ಯದಲ್ಲಿ ಗ್ಯಾಪ್ ಇರಲೇಬೇಕು. ಅಷ್ಟು ಗ್ಯಾಪ್ ಅಲ್ಲಿ ನೀವು ಹಾಕೊಳ್ಬಹುದು ಅಡಿಕೆ ತೆಂಗಿನ ಮರದ ಮಧ್ಯ ನೀವು ಹಾಕೊಳ್ಬಹುದು. ಅಂದ್ರೆ ಗಿಡ ದೊಡ್ಡಾಗೋದಕ್ಕೆ ಅಷ್ಟು ಗ್ಯಾಪ್ ಮಿನಿಮಮ್ ಬೇಕು ಅದಕ್ಕೆ ಎಲ್ಲ ಗಿಡಕ್ಕೂ. ಈಗ ಒಂದೇ ಹಾಕ್ಬೇಕು, ಈಗ ರಂಬೂಟಾನ್ ಹೇಳಿದ್ರಿ, ಮ್ಯಾಂಗೋಸ್ಟೀನ್ ಹೇಳಿದ್ರಿ, ಒಂದು ಈ ಗಿಡ ಒಂದು ಆ ಗಿಡ ಹಿಂಗೂನು ಹಾಕೋಬಹುದು? ಇದು ಮಿಶ್ರ ಬೆಳೆಯಾಗೆ ಬೆಳೆಯೋದೇ ಎಲ್ಲ ಕಡೆನು. ಈಗ ಕೇರಳದಲ್ಲೆಲ್ಲ ತುಂಬಾ ಬೆಳೀತಾರೆ ರಂಬೂಟಾನ, ಮಿಶ್ರ ಬೆಳೆಯಾಗೆ ಬೆಳೀತಾರೆ ಅವರು. ಎಲ್ಲ ತೆಂಗಿನ ಮರದ ಮಧ್ಯದಲ್ಲಿ ಆತರ ಹಾಕೊಳ್ತಾರೆ, ಮಿಶ್ರ ಬೆಳೆನೆ. ಅದೇ ಒಂದೇ ಬೆಳೆ ಬೆಳಿಬೇಕು ಅಂತ ಇಲ್ಲ, ಅಡಿಕೆ ಮತ್ತೆ ತೆಂಗಿನ ಬಾಳೆ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗೆ ಬೆಳೆಯಬಹುದು. ಈಗ ಇದನ್ನು ಕೊಯ್ಲು ಮಾಡ್ಬೇಕಂದಾಗ ವರ್ಷದ ಈ ಸೀಸನ್ ದೊಳಗೆ ಹಣ್ಣು ಬರ್ತವು, ಅವಾಗ 1-2 ತಿಂಗಳು ಅಷ್ಟೇ, ಮತ್ ಬೇರೆ ದಿನದಲ್ಲಿ ಇದ್ರ ಆರೈಕೆ ಇರಲ್ಲ, ಹಂಗೇನ್ರಿ ಇರುತ್ತೆ? ಹೌದು, ತುಂಬಾ ಆರೈಕೆ ಏನ್ ಬೇಡ. ವರ್ಷದಲ್ಲಿ ಒಂದು 3-4 ತಿಂಗಳ ಹಣ್ಣು ಕೊಡುತ್ತೆ ಇದು ರಾಂಬುಟಾನು ಮತ್ತೆ ಮ್ಯಾಂಗೋಸ್ಟೀನ್ ಅಲ್ಲವಾ. ನೀವು ಆ ಸಮಯ ಬಿಟ್ಟು ಅದಕ್ಕೆ ಹೆಚ್ಚಿಂದಾದ ಏನು ನಿಮ್ ಸಗಣಿ ಗೊಬ್ಬರನೇ ಹಾಕ ಮಾಡಬಹುದು ಬಿಟ್ರೆ ಬೇರೆ ಏನು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ತುಂಬಾ ಹಾಕ್ಬೇಕು ಅಂತ ಏನಿಲ್ಲ ಇದಕ್ಕಲ್ಲವ. ಎಲ್ಲಾದ್ರೂ ಕೊಳೆ ಔಷಧಿ ಕೊಳೆ ರೋಗ ಬರ್ಲಿಕ್ಕೆ ಸಾಧ್ಯತೆ ಇದೆ ಮ್ಯಾಂಗೋಸ್ಟಿನಿಗೆ, ಅದಕ್ ನೀವೀಗ ಅಡಿಕೆಗೆಲ್ಲ ಯಾವ್ದು ಹೊಡಿತೀರಾ ತುತ್ತ ಸುಣ್ಣ ಅದನ್ನೇ ಹೊಡಿಬಹುದು, ಮತ್ ಯಾವ್ದು ಕೀಟನಾಶಕ ಆತರ ಎಲ್ಲ ಯಾವ್ದು ಬೇಕಾಗಲ್ಲ. ಅಂತ ರೋಗ ಬಂತಂದ್ರೆ ಇಡೀ ಗಿಡನ ಹೋಗ್ಬಿಡುತ್ತೋ ಅಥವಾ ಒಂದ್ ಸ್ವಲ್ಪ ಅದಕ್ಕೆ ತೊಂದರೆ ಆಗಿ ಮತ್ತೆ ರಿಕವರಿ ಆಗುತ್ತೋ? ಇಲ್ಲ, ಮಳೆ ಜಾಸ್ತಿ ಇದ್ರೆ ಒಂದ್ಸಲಿ ಅದು ಕಾಯಿ ಕಚ್ಕೊಳ್ಳೋ ಟೈಮಿಗೆ ಮಳೆ ಏನಾದ್ರೂ ಇದೆ ಅಂದ್ರೆ ಕಾಯಿ ಉದುರೋ ಸಾಧ್ಯತೆಗಳು ತುಂಬಾ ಇದೆ. ಆದ್ರೆ ಅದು ತುಂಬಾ ಪ್ರಮಾಣದಲ್ಲಿ ಬರೋದಕ್ಕೆ ಅಷ್ಟೇ ಉದುರಿದ್ರು ಏನು ಅಷ್ಟೆಲ್ಲ ಹಾನಿ ಆಗಲ್ಲ ಅಂತ. ಅಂದ್ರೆ ನಾನ್ ಬೆಳೀತಾ ಇರೋ ಒಬ್ರು ರೈತರ ಹತ್ರ ಕೇಳಿದ್ದು, ಅವರು ಸುಮಾರು ಒಂದು 300-400 ಕ್ವಿಂಟಲ್ ಬೆಳೀತಾರೆ ದಕ್ಷಿಣ ಕನ್ನಡದಲ್ಲಿ ಒಬ್ರು, ಸುಳ್ಯ ತಾಲೂಕ್ ಇರ್ಬೋದು ಮೇ ಬಿ, ನಂಗೆ ತಾಲೂಕಿಂದ ಇದ್ದಿಲ್ಲ ದಕ್ಷಿಣ ಕನ್ನಡ ಅಂತ ಅಷ್ಟು ಗೊತ್ತು. ಅವರು ನಮ್ಗೆ ರಾಂಬೂಟಾನ್ ಎಲ್ಲ ಕೊಡೋರೆ, ಅವ್ರದ್ದು ಒಂದು 300 ಗಿಡ ಇದೆ. ಅವ್ರು ಅಂದ್ರು ಈ ಸಲಿ ಮಳೆಯಿಂದ ತುಂಬಾ ಉದುರ್ತು ಅಂತ. ಉದುರಿದ್ರು ಒಂದು 50-60 ಕ್ವಿಂಟಲ್ ವ್ಯತ್ಯಾಸ ಆಗಿರ್ಬೋದೇ ಬಿಟ್ರೆ ಅವ್ರು 300 ಕ್ವಿಂಟಲ್ ಬೆಳಿಬೇಕಾದ್ರೆ ಅದೇನು ದೊಡ್ಡದು ಅನ್ಸಲ್ಲ ಅಂತ. ಅವ್ರೇನು ತಾನೇನು ಔಷಧಿ ಎಲ್ಲ ಹೊಡಿಲಿಲ್ಲ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಇದು ಎಷ್ಟು ಇಳುವರಿ ಕೊಡುತ್ತೆ ಒಂದೊಂದು ಗಿಡ? ಅದೆಲ್ಲ ಒಂದು 5 ವರ್ಷಕ್ಕೆ ನಿಮ್ಗೆ ಒಂದು ಗಿಡ ಏನಿಲ್ಲ ಅಂದ್ರು ಒಂದು 1-2 ಕ್ವಿಂಟಲ್ ಕಾಯಿ ಕೊಡತ್ತೆ ರಂಬೂಟಾನು. ಮ್ಯಾಂಗೋಸ್ಟಿನ್ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಗತ್ತೆ, ಒಂದು 6 ವರ್ಷ ಹಿಡಿಯತ್ತೆ. ಮ್ಯಾಂಗೋಸ್ಟಿನ್ ಕಸಿ ಗಿಡ ಮಾಡಲ್ಲ, ಬೀಜದ ಗಿಡನೇ. 6-7 ವರ್ಷಕ್ಕೆ ಕಾಯಿ ದಣಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಂದ್ರೆ ಅದು ಒಂದು ಫಸ್ಟ್ ವರ್ಷ ಒಂದು 2-3 ಕೆಜಿ ಕೊಡಬಹುದು ಅಷ್ಟೇ. ಬರ್ಬರ್ತಾ ಹೆಚ್ಚಾಗುತ್ತೆ? ಹೆಚ್ಚಾಗತ್ತೆ, ಬರ್ಬರ್ತಾ ಹೆಚ್ಚಾಗತ್ತೆ. ಈಗ ಸಾಮಾನ್ಯವಾಗಿ ಇವತ್ತಿನ ರೇಟ್ ಎಷ್ಟಿದೆ? ರಾಂಬೂಟಾನಿಗೆ ಇವತ್ತಿನ ರೇಟ್ ಅಂದ್ರೆ ರೈತರಿಂದ ಖರೀದಿ ಮಾಡ್ತಾ ಇರೋದು 200, ಬಟ್ ಮಾರ್ಕೆಟ್ ಅಲ್ಲಿ 600-700 ವರೆಗೂ ಇದೆ. ಮ್ಯಾಂಗೋಸ್ಟೀನು ರೈತರಿಂದ ಖರೀದಿ ಮಾಡ್ತಾ ಇರೋದು 250-300, ಹೊರಗಡೆ ಮಾರ್ತಾ ಇರೋದು 600-700. ನಿಮ್ ಮಾಲ್ ಅಲ್ಲೆಲ್ಲ ತುಂಬಾ ಹೆಚ್ಚಿದೆ, 1000 ವರೆಗೂ ಇದೆ ಸೀಸನ್ ಅಲ್ಲೆಲ್ಲ. ಅದು ಡಿಪೆಂಡ್ ಆನ್, ಬಟ್ ರೈತರಿಗಂತೂ 200 ರೂಪಾಯಿ ಅಂತೂ ಸಿಕ್ಕೇ ಸಿಗತ್ತೆ ಕೆಜಿ ಮೇಲೆ. ಈಗ ಗೋವಾ ಆಗ್ಲಿ ಹೈದರಾಬಾದ್ ಆಗ್ಲಿ ಬೇರೆ ಬೇರೆ ಸಿಟಿಗೆ ಹಿಂಗ್ ಕಳಿಸ್ಲಿಕ್ಕೂ ಕೂಡ ಅವಕಾಶ? ಹೌದು, ಅವಕಾಶ ಇದೆ. ಯಾಕೆಂದ್ರೆ ಮ್ಯಾಂಗೋಸ್ಟೀನ್ ನೀವು ಗಿಡದಿಂದ ಕಿತ್ತ ನಂತರ ಒಂದು 15 ದಿವಸ ಆದ್ರೂ ಏನ್ ಆಗಲ್ಲ, ಹಾಳಾಗಲ್ಲ. ಇದು ಸ್ವಲ್ಪ ಹಾಳಾಗತ್ತೆ ರಂಬೋಟನು, ಒಂದು 5-6 ದಿವಸ ಏನ್ ಆಗಲ್ಲ. ಹಂಗೇಳಿ ನಾವು ಕಳಿಸ್ಬಹುದು ಎಲ್ಲಾದ್ರೂ ಹೊರಗಡೆ ಅಂದ್ರೆ ಕಳಿಸೋದಾದ್ರೂ ಕಳಿಸ್ಬಹುದು ಅಂತ. ಈಗ ನೀವು ಹೇಳಿದ್ರಿ ಒಂದ್ ಸ್ವಲ್ಪ ಎತ್ತರವಾಗಿ ಬೆಳೆದಾಗ ನಮ್ಗೆ ಏನಾದ್ರೂ ತೊಂದರೆ ಆಯ್ತಂದ್ರೆ ಒಂದ್ ಸ್ವಲ್ಪ ಪ್ರೂನಿಂಗ್ ಮಾಡ್ಬೇಕು, ಕಟಿಂಗ್ ಮಾಡ್ಬೇಕು. ಅದ್ ಮಾಡಿ ಒಂದ್ ವೇಳೆ ನಮ್ಗೇನು ತೊಂದರೆ ಆಗಲಿಲ್ಲ ಸುಮ್ನೆ ಬಿಡ್ಬೇಕು ಅಥವಾ ನೀವು ಅಲ್ಲಿ ಕಟ್ ಮಾಡ್ತಾ ಇರೋದು ಹಂಗೆ ಬಿಟ್ರೆ ನಿಮ್ಗೆ ದೊಡ್ಡ ಆಗತ್ತೆ ಮರ, ಆಮೇಲೆ ಹತ್ಲಿಕ್ಕೆಲ್ಲ ಕೊಯ್ಲಿಕ್ಕೆ ಏನಾದ್ರೂ ಕಷ್ಟ ಆಗ್ತದೆ ಅಂದ್ರೆ ನೀವು ಸ್ವಲ್ಪ ಪ್ರೂನಿಂಗ್ 2 ವರ್ಷಕ್ಕೆ ಒಂದ್ಸಲಿ ಪ್ರೂನಿಂಗ್ ಮಾಡ್ಕೊಳ್ತಾ ಇರ್ಬೋದು. ಇಳುವರಿ ಮೇಲೆ ಇಳುವರಿ ಮೇಲೆ 1 ವರ್ಷ ಆ ಪ್ರೂನಿಂಗ್ ಮಾಡಿದ ವರ್ಷ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದ್ರೆ ಈಗ ನಾವು ಮಾವೆಲ್ಲ ಇದ್ ಮಾಡ್ತೇವಲ್ಲ ಹಂಗೆ ಇಳುವರಿಗೇನು ಅಷ್ಟೆಲ್ಲ ಹೊಡೆತ ಕೊಡಲ್ಲ. ಪುನಃ ಅದರ ಟೊಂಗೆಯನ್ನ ರೆಂಬೆ ಕೊಂಬೆಗಳನ್ನ ಬೆಳೆಸಿ ಸಸಿಯನ್ನ ತಯಾರು ಮಾಡಬಹುದಾ ಇಲ್ಲಿ? ಹೌದು ಖಂಡಿತ. ಅಂದ್ರೆ ಬಡ್ಡಿಂಗ್ ಕಸಿ ಮಾಡೋರಾದ್ರೆ ಆದ್ರೆ ಅಷ್ಟು ದೊಡ್ಡ ಪ್ರೋನಿಂಗ್ ಮಾಡಿದ್ದ ಟೊಂಗೆ ಎಲ್ಲ ಯೂಸ್ ಬರೋದಿಲ್ಲ ಸರ್. ಅಂದ್ರೆ ಬಡ್ಡಿಂಗ್ ಕಸಿಗೆ ಸಣ್ಣದ್ ಒಂದು ಇದ್ರ ಯೂಸ್ ಮಾಡ್ತಾರೆ ಅಷ್ಟೇ, ಅದು ದೊಡ್ಡ ಟೊಂಗೆ ಎಲ್ಲ ಯೂಸ್ ಆಗಲ್ಲ. ಅಂದ್ರೆ ಅದು ಕಸಿ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕದ ಯೂಸ್ ಮಾಡ್ತಾರೆ ಹಂಗೇಳಿ. ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ರಾಂಬೂಟಾನು ಮತ್ತೆ ಮ್ಯಾಂಗೋಸ್ಟೀನ್ ಗಿಡ ಎಲ್ಲ ತುಂಬಾ ಚೆನ್ನಾಗಿರೋ ಗಿಡನೇ ಸಿಗತ್ತೆ. ಅಂದ್ರೆ ನಾವು ಕಸಿ ಮಾಡಿ ಅದರಿಂದ ನಾವು ಇಳುವರಿ ತಗೊಳ್ಳೋದಾ, ಅದರಲ್ಲೇ ತುಂಬಾ ತರಬೇತಿ ಹೊಂದದವರೇ ಕಸಿ ಮಾಡ್ಬೇಕಾಗತ್ತೆ. ಅಂದ್ರೆ ಬಡ್ಡಿಂಗ್ ಕಸಿ ಅಂದ್ರೆ ತುಂಬಾ ನಾಜೂಕಾಗಿ ಮತ್ತೆ ಅದು ಬದುಕೋದು ತುಂಬಾ ಕಷ್ಟ. ಈಗ ಹಲಸಲವ ಕಸಿ ಮಾಡಿದ್ರಲ್ಲಿ ಸುಮಾರು ಒಂದು 60% ಅಷ್ಟೇ ಬದುಕೋದು. ಬಡ್ಡಿಂಗ್ ಕಸಿನೇ ಮಾಡ್ತಾರೆ ಹಲಸುವ ಹೆಚ್ಚಾಗಿ, ಅದು 60% ಅಷ್ಟೇ ಬದುಕೋದು. ಹಂಗೇಳಿ ತುಂಬಾ ಅದರಲ್ಲಿ ನಿಪುಣತೆ ಹೊಂದದವರೇ ಕಸಿ ಮಾಡ್ಬೇಕಾಗತ್ತೆ. ನಮ್ಗೆ ಮಾರ್ಕೆಟ್ ಅಲ್ಲಿ ಕಸಿ ಗಿಡನೇ ಸಿಗ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಇನ್ ಮುಂದ್ ಬೇಕು ಅಂದ್ರೆ ನಾವು ಅಂದ್ರೆ ಇಲ್ಲೇ ನಮ್ಗೆ ತುಂಬಾ ಜನ ರೈತರು ಬೆಳೀತಾರೆ, ನಾವೇನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೇವೆ. ಇಲ್ಲೇ ನಮ್ಮ ಊರಲ್ಲಿ ಒಬ್ರು ಅಂದ್ರೆ ಆ ಕಸಿ ಬಗ್ಗೆ ತರಬೇತಿಯನ್ನು ಹೊಂದ್ತಾ ಇದ್ದಾರೆ, ಅವ್ರು ಮಾಡಿದ್ರೆ ನಾನು ಅವ್ರ ಹತ್ರಿಂದಾನೇ ಗಿಡ ತಗೊಂಡು ಎಲ್ಲರಿಗೂ ಕೊಡ್ತೇನೆ. ಈಗ ನರ್ಸರಿ ಬೆಳೆಸ್ತಾ ಇದ್ದೀರಿ, ಬೇರೆಯಿಂದ ತಂದು ಅವುಗಳನ್ನು ದೊಡ್ಡ ಮಾಡಿ ಮಾರಾಟ ಮಾಡೋದು ಒಂದು, ಇಲ್ಲ ನಾವೇ ತಾಯಿ ಗಿಡಗಳನ್ನು ಬೆಳೆಸ್ಕೊಂಡು ಇಲ್ಲಿ ಕಸಿ ಕಟ್ಟಿ ಮತ್ತೆ ಅದನ್ನು ಬೆಳೆಸಿ ಮಾರಾಟ ಮಾಡೋದು ಇನ್ನೊಂದು. ಈ ಸದ್ಯಕ್ಕೆ ನೀವು ಬೇರೆ ಕಡೆಯಿಂದ ತರಿಸಿ ಬೆಳೆಸ್ತಾ ಇದ್ದೀರಾ? ಹಾ, ಎಲ್ಲದು ಬೇರೆ ಕಡೆಯಿಂದ ಇದ್ ಮಾಡ್ತಾ ಇಲ್ಲ, ಅಂದ್ರೆ ಬೀಜದಿಂದ ಆಗೋ ಸಸ್ಯ ಎಲ್ಲ ನಾನು ಇಲ್ಲೇ, ನನ್ನ ಪಾಲಿ ಹೌಸ್ ಇದೆ, ಅಲ್ಲೇ ಬೀಜದಿಂದ ಮಾಡೋದೆಲ್ಲ ಇಲ್ಲೇ ಮಾಡ್ತಾ ಇದ್ದೇನೆ. ಮತ್ತೆ ಆರ್ನಮೆಂಟಲ್ಲು ಈ ಹೂವಿನ ಗಿಡ ಎಲ್ಲ ಇಲ್ಲೇ ಮಾಡ್ತಾ ಇದ್ದಾವೆ ಹೆಚ್ಚಿನ ಪಕ್ಷ ನಮ್ಗದು ಸಿಗದೆ ಇದ್ದಾಗ, ನಮ್ಗೆ ಮಾಡ್ಲಿಕ್ಕೆ ಇಲ್ಲಿ ನಿಪುಣತೆ ಹೊಂದದವ್ರು ಯಾರು ಕಸಿ ಇಲ್ದೆ ಹೋದಾಗ ನಾವು ಹೊರಗಡೆಯಿಂದಾನೇ ತರಿಸ್ತಾ ಇದ್ದೇವೆ. ಈ ಸಲ ನಾನು ಹಿಂದಿನ ಸಲ ಒಂದ್ ಗಿಡ ಮಿಯಾಜಾಕಿ ಅಂತ, ತುಂಬಾ ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಅದೇನು $5,000 ಏನೋ ಒಂದ್ ಕೆಜಿಗಿದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಗಿಡಕ್ಕೆ 3,000-4,000 ಗಿಡಕ್ಕೆ ಇತ್ತು, ಒಂದ್ ಗಿಡಕ್ಕೆ ಅಷ್ಟು ದುಡ್ಡಿತ್ತು. ಅದಕ್ಕೆ ಹಿಂದಿನ ಸಲ ನಾನು ಒಂದ್ ಗಿಡ ತಗೊಂಡ್ ಬಂದು ಈ ಸಲ ನಾನು ಅದ್ರ ಒಂದು 4 ಗಿಡ ನನ್ನ ಕಸಿ ಕಟ್ಸ್ ಮಾಡಿಸಿದೇನೆ, ಅದು ಸಕ್ಸಸ್ ಆಗಿದೆ. ಅಂದ್ರೆ ಈಗ ನನ್ನ ಹತ್ರ 4 ಗಿಡ ಸಿಗ್ತದೆ. ಅಂದ್ರೆ ಆತರನೇ ನಾವು ಇದೆ ಹಿಂಗ ಈ ತರ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ನಾವು ಖಂಡಿತ ಇಲ್ಲೇ ಮಾಡಿಸ್ತೇವೆ, ಹೊರಗಡೆಯಿಂದ ತರ್ಸಲ್ಲ. ಬಟ್ ಒಂದೊಂದು ಹೊರಗಡೆಯಿಂದಾನೇ ತರಿಸ್ಬೇಕಾಗತ್ತೆ, ಯಾಕೆಂದ್ರೆ ನಮ್ಮ ಹತ್ರ ಅದರದ್ದು ಮದರ್ ಪ್ಲಾಂಟ್ ಇರೋದಿಲ್ಲ. ಆತರ ಆದಾಗ ಹೊರಗಡೆಯಿಂದಾನೇ ತರಿಸ್ತೇವೆ. ನರ್ಸರಿ ಟೈಮ್ ಅಲ್ಲಿ ಕಾಳಜಿ ಹೇಗೆ ಇರಬೇಕು ಅಂತ? ತುಂಬಾ ಬೇಕು ಮಕ್ಕಳಂಗೆ ನರ್ಸರಿ ಟೈಮ್ ಅಲ್ಲಿ. ಅಂದ್ರೆ ನಾವು ಮೊದ್ಲಿದ್ದಂಗೆ ಇರ್ಲಿಕ್ಕಾಗಲ್ಲ, ಯಾಕೆಂದ್ರೆ ಅವು ಮಕ್ಕಳಕ್ಕಿಂತನೂ ಹೆಚ್ಚು. ಒಂದೊಂದ್ ದಿವಸ ಒಂದ್ ಗಿಡ ಇವತ್ತು ಚೆನ್ನಾಗಿದೆ ಬಟ್ ನಾಳಂಗೆ ಏನಾಗ್ತದೆ ಅಂತಾನೆ ಗೊತ್ತಾಗಲ್ಲ. ನರ್ಸರಿ ಟೈಮ್ ಅಲ್ಲಿ ಅಂದ್ರೆ ಹೆಚ್ಚಿನ ಪಕ್ಷ ಮಕ್ಕಳಕ್ಕಿಂತನೂ ಹೆಚ್ಚು ಕಾಳಜಿ ವಹಿಸಿ ಅದನ್ನ ಗಿಡಗಳಿಗೆಲ್ಲ ಇವತ್ತು ಅಂದ್ರೆ ನಾವ್ ಹೆಂಗ ಹೊಟ್ಟೆಗೆಲ್ಲ ತಗೊಳತ್ತೇವೋ ಅದಕ್ಕೂ ಹೊಟ್ಟೆಗೆಲ್ಲ ಬೇಕಾಗ್ತಾ ಇರತ್ತೆ. ಇವತ್ ನೀರ್ ಬೇಕಾ, ಇವತ್ ನೀರ್ ಹೆಚ್ಚಾಯ್ತಾ, ಮಳೆ ಹೆಚ್ಚಾಯ್ತಾ, ಆತರ ತುಂಬಾ ಕಾಳಜಿ ಬೇಕಾಗತ್ತೆ ಗಿಡಗಳಿಗೆ. ನಾವಿಲ್ಲ ಅಂದ್ರು ನಮ್ಮ ಅತ್ತೆನೂ ಇದರಲ್ಲಿ ತುಂಬಾ, ಅವರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ನರ್ಸರಿ ಇದರಲ್ಲಿ. ನಾನಿಲ್ಲ ಅಂದ್ರು ನಮ್ಮ ಅತ್ತೆಯವರಾದ್ರೂ ಮಾಡೇ ಮಾಡ್ತಾರೆ, ಅಂದ್ರೆ ನರ್ಸರಿಗೆ ಒಂದ್ ವಿಸಿಟ್ ಕೊಟ್ಟು ಡೈಲಿ ಒಂದ್ಸಲಿ ಗಿಡಗಳನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಪಾಲಿ ಹೌಸ್ ಅಲ್ಲಿ ಬೆಳೆಯುವಾಗ ಅದಕ್ಕೆ ಟೆಂಪರೇಚರ್ ಕೂಡ ಸರಿಯಾಗಿ ಇದೆಯೋ ಇಲ್ಲ ಅಂತ ನೋಡುವಂತದ್ದು. ಬೇಸಿಗೆ ಒಂಥರ ಇರುತ್ತೆ, ಮಳೆಗಾಲಕ್ಕೆ ಒಂಥರ ಇರುತ್ತೆ, ಚಳಿಗಾಲಕ್ಕೆ ಒಂಥರ ಇರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾಗಿ ಗಾಳಿ ಕೂಡ ಆಡಬೇಕು. ಎಷ್ಟೋ ಸಾರಿ ನಾವು ಗಾಳಿ ಆಡ್ಲಿಕ್ಕೆ ಬಿಡಲ್ಲ, ಇದೆಲ್ಲಾನು ಗಮನಿಸ್ತಿದ್ರೆ. ಹಾ ಹೌದು, ಪಾಲಿ ಹೌಸಿಗೆ ಅಂದ್ರೆ ಒಂದೊಂದು ಬೆಳೆಗೆ ಒಂದೊಂದು ತರ, ಅಂದ್ರೆ ಜಾಸ್ತಿ ಗಾಳಿ ಬೇಕಾಗಿರೋದು ಒಂದು, ಆತರ ಎಲ್ಲ ಇರುತ್ತೆ. ನಾನು ಪಾಲಿ ಹೌಸ್ ಅಲ್ಲಿ ಫಸ್ಟ್ 1 ವರ್ಷ ಇಂಗ್ಲಿಷ್ ಕುಕುಂಬರ್ ಅಂತ ಬೆಳೆದಿದ್ದೆ. ಆಮೇಲೆ ಒಂದ್ 4 ಜಾತಿ ವಿದೇಶಿ ತಳಿ ಹಸಿಮೆಣಸನ್ ಬೆಳೆದಿದ್ದೆ. ಅದಕ್ಕೇನಿದೆ ಅಂದ್ರೆ ಅವರೆಲ್ಲ ಸಿಸ್ಟಮ್ ಪಾಲಿ ಹೌಸ್ ಮಾಡಿದವ್ರೆ ಹೇಳಿ ಹೋಗ್ತಾರೆ, ಈ ತರ ಇಷ್ಟು ಮಳೆ ಬಂದ್ರೆ ಇದನ್ನ ಈ ತರ ಮುಚ್ಚಬೇಕು ಅಂತ. ಆಮೇಲೆ ಬಿಸಿಲು ಹೆಚ್ಚಾದ್ರೆ ನಿಮ್ಗೆ ಹಾಕ್ಲಿಕ್ಕೆ ಕರ್ಟನ್ ತರನೇ ಇರತ್ತೆ, ಅದರ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದರ ಒಳಗೆ ಎಲ್ಲದು ಅಡ್ಜಸ್ಟ್ಮೆಂಟ್ ಇರುತ್ತೆ, ನಮ್ಗೆ ಯಾವ್ಯಾವ ಕ್ರಾಪಿಗೆ ಯಾವ ತರ ಬೇಕು ಅಂತ ಅದನ್ನ ನಾವು ಅಡ್ಜಸ್ಟ್ ಮಾಡಿ ಮಾಡ್ಬೇಕಾಗತ್ತೆ. ತುಂಬಾ ಆದ್ರೆ ಪಾಲಿ ಹೌಸ್ ಅಲ್ಲಿ ತುಂಬಾ ಇಳುವರಿ ಇದ್ದಿದ್ದು ಹೌದು, ಬಟ್ ಆದ್ರೆ ತುಂಬಾ ನೀವು ಸಾವಯವ ಕೃಷಿನೇ ನೀವು ಪಾಲಿ ಹೌಸ್ ಅಲ್ಲಿ ಮಾಡ್ತೇನೆ ಅಂದ್ರೆ ಖಂಡಿತ ಆಗಲ್ಲ. ಯಾಕೆಂದ್ರೆ ಅಲ್ಲಿ ನೀವು ಗ್ರೋತ್ ಹೆಂಗಾಗತ್ತೆ ಅದೇ ತರ ನಿಮ್ದು ರೋಗನೂ ಆತರನೇ ಹರಡತ್ತೆ. ಅಲ್ಲಿ ಮಧ್ಯದಲ್ಲಿ ಇವತ್ ಒಂದ್ ಗಿಡಕ್ಕೆ ರೋಗ ಇದೆ ಅಂದ್ರೆ ನಾಳೆ ಸಡನ್ ಆಗಿ ಒಂದ್ 10 ಗಿಡಕ್ಕೆ ರೋಗ ಹರಡ್ಬಿರತ್ತೆ. ಅಂದ್ರೆ ಯಾಕೆಂದ್ರೆ ಅಲ್ಲಿ ವಾತಾವರಣ ಅಲ್ಲಿ ಅಷ್ಟೇ ಇದ್ದಿದ್ದಕ್ಕೆ ನೀವು ಗ್ರೋತ್ ಹೆಂಗ್ ಅಲ್ಲಿ ಫಾಸ್ಟ್ ಇರುತ್ತೋ ಅದೇ ತರ ರೋಗಗಳು ಫಾಸ್ಟ್ ಆಗಿ ಇದಾಗತ್ತೆ. ಅದಕ್ಕೆ ತುಂಬಾ ಸಾವಯವ ಮಾಡ್ತೇನೆ ಅಂತ ಅಂದ್ರೆ ಪಾಲಿ ಹೌಸ್ ಅಲ್ಲಿ ಆಗಲ್ಲ, ಆದ್ರೆ ತಕ್ಕ ಮಟ್ಟಿಗೆ ಸಾವಯವ ಮಾಡಬಹುದು. ಯಾಕೆಂದ್ರೆ ನಾನು ಅವ್ರು ಹೇಳದಷ್ಟು ಫರ್ಟಿಲೈಸರ್ ಮತ್ತೆ ಸ್ಪ್ರೇ ಎಲ್ಲ ಕೊಡದೇನೆ ನಾನು ಒಂದು ಸೌತೆಕಾಯಿ ಒಂದ್ 20-22 ಕ್ವಿಂಟಲ್ ಸೌತೆಕಾಯಿ ಆಗಿತ್ತು 2.5 ಗುಂಟೆಗೆ, ಮತ್ತೆ 2.5 ಗುಂಟೆಗೆ ಹಸಿಮೆಣಸು ಒಂದು 10-15 ಕ್ವಿಂಟಲ್ ಹಸಿಮೆಣಸು ಆಗಿತ್ತು. ಇಳುವರಿ ತುಂಬಾ ಚೆನ್ನಾಗಿರತ್ತೆ, ಬಟ್ ಅದ್ರ ಕೇರ್ ತುಂಬಾ ಬೇಕು, ಡೈಲಿ ಕೇರ್ ಬೇಕು. ಯಾಕೆಂದ್ರೆ ಇವತ್ ಒಂದು ಎಲೆ ಯಾಕೆ ಬಾಡಿದೆ ಅಂತ ಯೋಚನೆ ಮಾಡದೆ ನಾವು ನೋಡ್ಲಿಲ್ಲ ಅಂದ್ರೆ ನಾಳೆ 4 ಗಿಡದ ಎಲೆ ಬಾಡ್ಕೊಂಡು 4 ಗಿಡ ಕೊಳ್ತೋಗತ್ತೆ. ನನ್ಗ ಅನುಭವ ಆಗಿದೆ, ಫಸ್ಟ್ ಸೌತೆಕಾಯಿ ಹಾಕಿದಾಗ ಒಂದ್ ಗಿಡ ಆಯ್ತು, ನಾನು ಏನು ಆಗಿಲ್ಲ ಅಂತ ಸುಮ್ನೆ ಬಿಟ್ಟೆ, ಆದ್ರೆ 4 ಗಿಡ ಹಿಂಗೆ ಹೋಗ್ತಾ ಇರುತ್ತೆ. ಅಂದ್ರೆ ಫಸ್ಟ್ ಫಾಸ್ಟ್ ಕೀಟಗಳು ಅಷ್ಟು ಫಾಸ್ಟೇ ಬಾಧೆ ಮಾಡ್ತವೆ ಇದರಲ್ಲಿ ಪಾಲಿ ಹೌಸ್ ಅಲ್ಲಿ, ಬಟ್ ಇಳುವರಿ ತುಂಬಾ ಚೆನ್ನಾಗಿ ಕೊಡುತ್ತೆ ಪಾಲಿ ಹೌಸ್. ಪಾಲಿ ಹೌಸ್ ಅಲ್ಲಿ ಎಲ್ಲ ಕವರ್ ಆಗಿರುತ್ತೆ, ಕೀಟಗಳು ಗಾಳಿಗೆ ಬಿಟ್ಟಿರ್ತೀವಲ್ಲ ಅಲ್ಲಿ ಅಷ್ಟು ಬರ್ತಿರ್ತವೆ ಕಿಡಕಿಯಲ್ಲಿ. ಹೊರಗಡೆ ಮಣ್ಣಿಂದ ಬರುತ್ತೆ, ಮಣ್ಣಿನ ಬೇರು ಹುಳು ಎಲ್ಲ ಮಣ್ಣಿಂದ ಬರುತ್ತೆ. ಮತ್ತೆ ನಾವು ನೀರು ಹೆಚ್ಚಾಕಿದ್ರೆ ಅಲ್ಲಿ ಆವಿ ಆಗಿ ಹೋಗುವಂಗಿರಲ್ಲ, ಒಂದೊಂದ್ಸಲಿಯ ಆ ನೀರ್ ಹೆಚ್ಚಾಗೂ ಕೊಳಿಬಹುದು. ಮತ್ತೆ ನಾವು ಹೋಗ್ಬೇಕಾದ್ರೆ ಬಾಗಿಲ ತೆಗೆದಿದ್ದು ಅಷ್ಟೇ ಸಾಕಾಗತ್ತೆ ಒಂದೊಂದ್ ಕೀಟಗಳಿಗೆ ಹೋಗ್ಲಿಕ್ಕೆ. ಅಂದ್ರೆ ನಮ್ಮ ಅವ್ರು ಹೇಳೋದು ನಾವೆಲ್ಲ ಫುಲ್ ಸ್ಟೆರಿಲೈಸ್ ಹಾಕೊಂಡೆ ಹೋಗ್ಬೇಕು ಅಂತೆಲ್ಲ ಹೇಳಿರ್ತಾರೆ, ಬಟ್ ನಾವು ಅಷ್ಟೆಲ್ಲ ಕೇರ್ ಮಾಡಿ ಇದ್ ಮಾಡಿರಲ್ಲ. ಆದ್ರೆ ಆಲ್ಮೋಸ್ಟ್ ನಾವು ಹಾಕಿರೋ ಗೊಬ್ಬರದಲ್ಲಿ ಇರತ್ತೆ ಕೀಟಗಳು. ಎಲ್ಲಿಂದ ಅಂದ್ರೆ ಬಂದು ಸ್ವಲ್ಪ ಬಾಧೆ ತಕ್ಕ ಮಟ್ಟಿಗೆ ಬಾಧೆ ಮಾಡ್ತವೆ ಅವು ಕೀಟಗಳು. ಎಷ್ಟು ಓದಿದಿರಿ? ಓದಿದ್ದೆಲ್ಲ ಇಲ್ಲಿ ಬಳಸ್ಕೊಳ್ತಾ ಇದ್ರಿ? ನಾನು ಓದಿದ್ದು ಅಂದ್ರೆ ನನ್ ಓದಿದ್ದು ಫೀಲ್ಡ್ ಬೇರೆ. ನಾನು BA/BEd ಮಾಡಿದ್ದೇನೆ, ಟೀಚರ್ ಇದ್ದೆ ನಾನು, ಬಟ್ ವರ್ಕ್ ಮಾಡ್ತಾ ಇಲ್ಲ ಈಗ. ನಾನು ಸೆಕೆಂಡ್ ಇಯರ್ ವರೆಗೆ ನಂದು ಸೈನ್ಸ್ ಆಗಿತ್ತು. ಹಂಗೇಳಿ ಸಸ್ಯಗಳ ಬಗ್ಗೆ ಮಟ್ಟಿಗೆ ಸ್ವಲ್ಪ ಇದು ಕುತೂಹಲ ತುಂಬಾ ಇತ್ತು. ಕುತೂಹಲದಕ್ಕಿಂತ ನನಗೆ ಈಗಾದ್ರೂ ಗಿಡಗಳು ಎಲ್ಲಿ ಯಾವ್ದೇ ಊರಿಗೆ ಹೋದ್ರೆ ಕಂಡ್ರು ನಾನು ಗಿಡಗಳು ಒಂದು ಅಲ್ಲಿ ಎಲ್ಲಿ ನರ್ಸರಿ ಇದೆ ಅಂತ ಒಂದ್ಸಲಿ ವಿಸಿಟ್ ಮಾಡೇ ಬರೋದು. ಮತ್ ನಾನು ಎಲ್ಲ ನನ್ನ ಫಾರಿನಿಗೆಲ್ಲ ಎಲ್ಲಾರು ಹೋಗ್ತಾ ಇದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೇನೆ ಅಲ್ಲಿ ಏನೇನು ವಿಶೇಷವಾದ ಹಣ್ಣಿನ ಗಿಡ ಮತ್ತೆ ಹೂವಿನ ಗಿಡ ಬೀಜ ಸಿಕ್ಕಿದ್ರೆ ನನ್ಗೆ ತಂದು ಕೊಡಿ ಅಂತ. ನಾನು ಈ ಸಲಿನೂ ಹೇಳ್ದೆ ನನ್ನ ಚಿಕ್ಕಮ್ಮನಿಗೆ, ಬಟ್ ಏರ್ಪೋರ್ಟ್ ಅಲ್ಲಿ ತರ್ಲಿಕ್ಕೆ ಕೊಡ್ಲಿಲ್ಲ. ನನ್ನ ಚಿಕ್ಕಮ್ಮ USA ಹೋಗಿದ್ರು, ಅಲ್ಲಿ ಅವರಿಗೆ ಅಲೋ ಮಾಡ್ಲಿಲ್ಲ. ಸೀಡ್ಸ್ ಎಲ್ಲ ಅವ ತುಂಬಾ ಸೀಡ್ಸ್ ಎಲ್ಲ ಅಲ್ಲಿ ಬೇರೆ ಬೇರೆ ತಳಿ ನಮ್ಮಲ್ಲಿ ಬರತ್ತಾ ಅಂತ ನೋಡೋದು. ಅಂದ್ರೆ ಈ ಹಸಿಮೆಣಸೆಲ್ಲ ನಾನು ನೋಡಿದ್ದೇನೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ನಾನು ಈ ಸಲ ಹಾಕಿದ್ದೆ ಅಮೇರಿಕನ್ ಫ್ಲೈಯಿಂಗ್ ಸಾಸರ್ ಅಂತ ಒಂದು ಹಸಿಮೆಣಸು, ಅದು ಸಲಾಡ್ ಮೆಣಸು. ಅಂದ್ರೆ ಹಸಿದೆ ತಿನ್ಬಹುದು ನಾವು ಸಲಾಡಿಗೆಲ್ಲ ಹಾಕೊಂಡು, ಖಾರ ಇರಲ್ಲ, ಬಟ್ ಒಂದ್ ಅರೋಮಾ ಇರತ್ತೆ, ಅದಕ್ಕೊಂದು ಸುಹಾಸನೆ ಇರತ್ತೆ. ಅಂದ್ರೆ ಹಸಿಮೆಣಸಿಗೆ ಒಂದು ಅದರದ್ದೇ ಆದ ಇದು ಇರತ್ತೆ, ಸಲಾಡ್ ಮೆಣಸು ಅಂತಾನೆ. ಅದು ಹಾಕಿದ್ದೆ ನಾನು, ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತು. ಬಟ್ ಮಾರ್ಕೆಟಿಂಗ್ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಟೆ ಅಷ್ಟೇ. ಆದ್ರೆ ಅದು ತುಂಬಾ ಚೆನ್ನಾಗಿ ಬಂತು. ಪಾಲಿಹೌಸ್ಗೆ ದುಡ್ಡು ಜಾಸ್ತಿ ಹಾಕ್ತಿವಿ ಆದ್ರೆ ಅಷ್ಟು ನಮ್ಗೆ ಲಾಭ ಬರಲ್ಲ ಅಂತಾರ. ಇಲ್ಲ, ನಾವು ಅದರಲ್ಲೇ ಬಿದ್ಕೊಂಡಿದ್ದು, ಅದರಲ್ಲೇ ನಾವು ಹಿಂಗೆ ಮೂರು ಅಂದ್ರೆ ಅದರಲ್ಲಿ ಮೂರು ಒಂದ್ ವರ್ಷಕ್ಕೆ ಮೂರು ಬೆಳೆ ಏನಾದ್ರೂ ತೆಗಿಬಹುದು. ಆತರ ಮಾಡಿದ್ರೆ ಪಾಲಿಹೌಸ್ ತುಂಬಾ ಲಾಭದಾಯಕನೇ. ಬಟ್ ಏನಾದ್ರೂ ಆ ವಾತಾವರಣಕ್ಕೆ ಅದಾಗ್ಲಿಲ್ಲ, ಆ ಮಣ್ಣು ಅಲ್ಲಿ ಹಾಕಿರೋ ಮಣ್ಣು ಏನಾದ್ರೂ ಹೊಂದಿಕೆ ಆಗಿಲ್ಲ ಅಂದ್ರೆ ಪಾಲಿಹೌಸ್ ಅಲ್ಲಿ ಕೈ ಸುಟ್ಕೊಂಡಿರೋರೇ ಜಾಸ್ತಿ. ಅಂದ್ರೆ ಅದರಿಂದ ಲಾಭ ಮಾಡ್ಕೊಂಡ್ಕಿಂತ ಕೈ ಸುಟ್ಕೊಂಡಿರೋರೇ ಜಾಸ್ತಿ. ನಾನ್ ಮಾಡ್ಬೇಕಾದ್ರು ತುಂಬಾ ಜನ ಹೇಳಿದ್ರು ಯಾಕೆ ಮಾಡ್ತಾ ಇದೀಯಾ, ಅದ್ ನಮ್ಮ ವಾತಾವರಣಕ್ಕೆ ಬರಲ್ಲ ಅಂತ. ಆ ಕಡೆ ಕೋಸ್ಟರ್ ಏರಿಯಾ ಕಡೆ ಖಂಡಿತ ಬರಲ್ಲ, ಯಾಕೆಂದ್ರೆ ಅಲ್ಲಿ ವಾತಾವರಣ ಆಲ್ರೆಡಿ ತುಂಬಾ ಹೀಟೇ ಇರೋದಕ್ಕೆ ಪಾಲಿಹೌಸ್ ಮತ್ತು ಹೀಟೇ ಮಾಡತ್ತೆ ಬಿಟ್ರೆ ಇದ್ ಮಾಡಲ್ಲ. ಕೋಲ್ಡ್ ಮಾಡದೆ ಇರೋದಕ್ಕೆ ಅಲ್ಲಿ ಆ ವಾತಾವರಣಕ್ಕೆ ಅಲ್ಲ, ಕೋಸ್ಟಲ್ ಏರಿಯಾ ಕಡೆ ಅಲ್ಲ, ಈ ಕಾರವಾರ ಆ ಕಡೆ ಎಲ್ಲ ಪಾಲಿಹೌಸ್ ಯೂಸ್ ಆಗಲ್ಲ. ಬಟ್ ನಮ್ಮ ಕಡೆ ಬರುತ್ತೆ ಪಾಲಿಹೌಸ್ ತುಂಬಾ ಚೆನ್ನಾಗೇ ಬರುತ್ತೆ. ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಪಾಲಿಹೌಸ್ ಅಲ್ಲಿ ನೀವು ಸೇವಂತಿಗೆ ಅಂತಾರಲ್ಲ ಅದನ್ನ ಬೆಳೀತಾ ಇದಾರೆ, ತುಂಬಾ ಬೆಳೀತಾ ಇದಾರೆ. ಅವರು 4 ವರ್ಷ ಸುಮಾರು ಆಯ್ತು ಅವ್ರದ್ದು, 2-3 ಪಾಲಿಹೌಸ್ ಇದೆ ಅದರಲ್ಲಿ ಸೇವಂತಿಗೆ. ಅವರು ತುಂಬಾ ಅಂದ್ರೆ ಲಾಭನೇ ಮಾಡ್ತಾ ಇದಾರೆ ಅದರಿಂದ. ಒಳ್ಳೇದು ಅನಿತಾ ಅವರೇ, ಇಷ್ಟೆಲ್ಲ ನಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಇನ್ನೂ ಹೆಚ್ಚಿನ ಮಾಹಿತಿ ಬೇರೆ ಬೇರೆ ಕಡೆ ಸಿಗ್ತಾ ಇರ್ತಾವೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಗ್ಬೋದು, ಕೃಷಿ ಸಂಶೋಧನಾ ಕೇಂದ್ರ ಆಗ್ಬೋದು, ಇಲ್ಲೆಲ್ಲ ಹೋಗಿ ಕೇಳಿದ್ರೆ ಅಥವಾ ವಿಜ್ಞಾನಿಗಳು ಬಂದಾಗ. ಮತ್ತೆ ಈ ತರಬೇತಿ ಕೂಡ ಇರ್ತಾವೆ ಬೇರೆ ಬೇರೆ ಕಡೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಬೆಳಿಲಾರದಂಥದ್ದು ಪಕ್ಕದ ಒಂದೇ ವಾತಾವರಣದಲ್ಲಿ ಇರುವಂತಹ ರೈತರು ಕೂಡ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರಯೋಗ ಮಾಡಿದಿರಿ, ಇದ್ದಂತಹ ಅನುಭವವನ್ನು ಬಳಸ್ಕೊಂಡ್ರಿ, ತಂತ್ರವನ್ನು ಬಳಸ್ಕೊಂಡಿದ್ದೀರಿ. ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ನಿಮಗೂ ಕೂಡ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲರೂ ಕೃಷಿ ಎಲ್ಲ ಬೇರೆ ಎಲ್ಲದೂ ಮಾಡಿ, ಆದರೆ ಕೃಷಿಯಲ್ಲೂ ಒಂದು ಆಸಕ್ತಿಯನ್ನು ವಹಿಸಿ ಕೃಷಿ ಕಡೆನೂ ನೀವು ಎಲ್ಲರೂ ಬನ್ನಿ ಅಂತ ನಾನಂದ್ರೆ ಯುವಕರಿಗೆಲ್ಲ ಹೇಳೋದದೆ. ಯಾಕೆಂದ್ರೆ ನಾವು ಯಾವುದೇ ಎಲ್ಲೇ ಇದು ಮಾಡಿದ್ರು ನಾವು ಭೂಮಿ ಇಲ್ಲದೆ, ಭೂಮಿ ಆಹಾರ ಇಲ್ಲದೆ ನಾವು ಏನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಸಿಕ್ಕೋ ಫ್ರೀ ಟೈಮಲ್ಲಿ ನೀವು ಕೃಷಿ ಕಡೆ ಒಲವನ್ನು ತೋರಿಸಿ ಈ ತರ ಹಣ್ಣುಗಳನ್ನೆಲ್ಲ ನೀವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಬೇಕಾದ ತರಕಾರಿಯನ್ನ ನೀವೇ ಶುದ್ಧವಾಗಿ ನೀವೇ ಬೆಳ್ಕೊಳ್ಳಿ ಮನೆ ಹತ್ರಿ ಅಂತ ನಾನು

ನವಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಶ್ಯಾಮ ಸುಂದರ ಶಾಂತ ಮೂರುತಿ ವಾಮಿ ತಾಮಯ ಮೇಚ್ಯುತ ವಾಮಿ ತಾಮಯ ಮೇಚ್ಯುತ ಕೋಮಲೇವರ ನಾರವ ಸ್ವಾಮಿ ಕೊರಳೊಳಗಿಟ್ಟಳು ಸ್ವಾಮಿ ಕೊರಳೊಳಗಿಟ್ಟಳು ಅರ್ಪಿಸಿದಳು ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ಯಪ್ಪವಾಗಿ ಇಟ್ಟು ನವಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಜಾಜಿ ಮಲ್ಲಿಗೆ ಜೂಜ ಸಂಪಿಗೆ ನಾಗ ಸಂಪಿಗೆ ಸರಗಳ ನಾಗ ಸಂಪಿಗೆ ಸರಗಳ ರಾಜಸೂವ ಮಣಿಯ ಬಾರವ ಆ ಜಗತ್ಪತಿ ಕೊರಳಿಗೆ ಆ ಜಗತ್ಪತಿ ಕೊರಳಿಗೆ ಅರ್ಪಿಸಿದಳು ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ಅಂಗನೆ ಮಾಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರವನು ಸುರರು ಭೂಸುರರೆಲ್ಲ ಹಿರಿಯ ಸಭೆಯೋಳು ಸುರರು ಭೂಸುರರೆಲ್ಲ ಹಿರಿಯ ಸಭೆಯೋಳು ಹರಿಯತಿ ಪ್ರೇಮದಳು ಇರಿಸಿದ ಹರಿಯತಿ ಪ್ರೇಮದಳು ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಳ ಸೂತ್ರವನು ಇರಿಸಿದ ಮಂಗಳ ಸೂತ್ರವನು ದೀರ್ಘ ಸುಮಂಗಲೇ ಆಗಿರು ಏನೋ ತರಿ ದೀರ್ಘ ಸುಮಂಗಲೇ ಆಗಿರು ಏನೋ ತರಿ ಶೀಘ್ರವಿಸಿ ಹರಿಯು ತೊಡಿಸಿದ ಶೀಘ್ರದಿ ಶ್ರೀ ಹರಿಯು ಪಾದ ಶ್ರೀರಾಮ ಮಂಗಲೇ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ತ್ರಿಭುವನ ದೊಡೆಯನು ಸಭೆಯ ಮಧ್ಯಗಳು ಶುಭನಿಂದನೆಗಳಿಗೆ ತೊಡಿಸಿದ ಶುಭನಿಂದನೆಗಳಿಗೆ ಅಂಗನೆ ಮಣಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಮಂಗಲಮಯವಾದ ಶೃಂಗರ ಹಾರವ ರಂಗಿನಳಿಡಿಸಿದನು ಹಾರವ ರಂಗಿನಳಿಡಿಸಿದನು ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ವಿಡಿಸಿದ ಮಂಗಲ ಸೂತ್ರವನು ಒಂಬತ್ತು ತಿಂಗಳ ನಿನ್ನ ತುಂಬಿಕೊಂಡು ತೀರಾಗಿದೆ ಅಂಬಲಸಿ ನಿನ್ನ ಜನಿಸಿದ್ದೆ ಚಿತ್ರದ ಒಮ್ಮೆ ನಿನ್ನೋಕ್ಕಿಸಿ ಕೊಡುತ್ತೆ ಹತ್ತು ತಿಂಗಳು ನಿನ್ನ ಹೊತ್ತು ತಿರುತ್ತಿರೋಗಿದ್ದೆ ಮುತ್ತು ಸುರಿವಿದರೂ ಬರೀ ಮತ್ತು ಸುರುವಿದರು ಬರಿ ಉಡಿ ನಮ್ಮಗಳು ಅತ್ತೆ ನೈಗೋಪಿಸಿ ಕೊಡುತ್ತೆ ಮುಂಜಾನೆ ಮಗಳು ಹಾಲು ಬಾನುಗಳು ತೂಗ ಮಂಚದಲೆ ಮಲ ತೂಗ ಮಂಚದಲೆ ಮಲಗಳು ನಮ್ಮಗಳು ನಗು ನಗುತ್ತ